6:50 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಕಿಸಾನ್ ವಾಣಿಗೆ ಸ್ವಾಗತ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಸುಸ್ಥಿರ ಹೈನುಗಾರಿಕೆ ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹದೇವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ಮಹದೇವಯ್ಯ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸುಸ್ಥಿರ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹೈನುಗಾರಿಕೆ ಘಟಕನೇ ಕೂಡ ತಾವು ಮಾಡಿದ್ದೀರಿ, ಅದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ಸರ್. ಎಲ್ರಿಗೂ ನಮಸ್ಕಾರ. ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಲ್ಲಿ ಸುಮಾರು ಯೂನಿಟ್ಸ್ಗಳಿದ್ದಾವೆ. ಬಹುಮುಖ್ಯವಾಗಿ ಪ್ಲಾಂಟ್ ಸೈಜ್ ಸಂಬಂಧಪಟ್ಟದ್ದು ಸಂಶೋಧನೆ ನಡ್ಕೊಂಡು ಬಂದಿದೆ. ಈ ಕೇಂದ್ರ ದೇಶದಲ್ಲೇ ಅತ್ಯುತ್ತಮ ಸಂಶೋಧನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಯಾಕೆಂದರೆ ವಿಶಿಷ್ಟವಾದ ಸಂಶೋಧನೆ ಮಾಡೋದಲ್ದೇ ರೈತರಿಗೆ ತುಂಬಾ ಸಹಾಯ ಆಗುವಂಥ, ತುಂಬಾ ಉಪಯೋಗ ಆಗುವಂಥ ತಳಿಗಳನ್ನು ಈ ಕೇಂದ್ರ ಬಿಡುಗಡೆ ಮಾಡಿದೆ. ಇಲ್ಲಿ ಒಂದು ಪಶುಪಾಲನೆಗೆ ಸಂಬಂಧಪಟ್ಟ ಯೂನಿಟ್ ಸಹ ಇದೆ. ಅದರಲ್ಲಿ ಈ ಕೃಷಿ ಆಧಾರಿತ ಒಂದು ಉಪಕಸಬಾಗಿರ್ತಕ್ಕಂಥ ಪಶುಪಾಲನೆ ಮಿಶ್ರತಳಿ ಹಸುಗಳಿದೆ, ಮತ್ತು ಕೃಷಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಎತ್ತುಗಳಿದ್ದಾವೆ, ಹಳ್ಳಿಕಾರ ಎತ್ತುಗಳಿದ್ದಾವೆ. ಹಾಗೆಯೇ ಸಂಶೋಧನೆಗೋಸ್ಕರ ರೈತರಿಗೆ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗೋದಕ್ಕೆ, ಅಂದರೆ ಪಶುಪಾಲನೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೆಲ್ಲ ನಾವು ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಸಂಶೋಧನೆ ಮಾಡಬೇಕಾಗತ್ತೆ. ಅದಕ್ಕೆ ಸ್ಮಾಲ್ ರೂಮಿನೆಂಟ್ಸ್, ಆಡು ಕುರಿಗಳಿದ್ದಾವೆ. ಹೀಗೆ ನಾವು ಇದೊಂದು ದೊಡ್ಡ ಒಂದು ಘಟಕವಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಘಟಕದಲ್ಲಿ ವಿದ್ಯಾರ್ಥಿಗಳಿಗೆ ಟೀಚಿಂಗ್ಗೋಸ್ಕರ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳು ಅಲ್ಲಿ ಪ್ರಾಕ್ಟಿಕಲನ್ನು ಕಲಿತಾರೆ. ಹಾಗೆಯೇ ರೈತರು ತಮ್ಮ ತಮ್ಮ ಈ ಸಮಸ್ಯೆಗಳಿಗೆ, ಪಶುಪಾಲನೆ ಸಮಸ್ಯೆಗಳಿಗೆ ಸಂಬಂಧಪಟ್ಟದಕ್ಕೆಲ್ಲ ಬಂದುಬಿಟ್ಟು ಕೇಳಿಕೊಂಡು ಪರಿಹಾರವನ್ನು ಅವರು ಪಡ್ಕೊಂಡು ಹೋಗ್ತಾರೆ. ಹಾಗೆಯೇ ರೈತರು ತಮ್ಮ ಪಶುಪಾಲನೆ ಚಟುವಟಿಕೆಗಳಲ್ಲಿ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರು ಅದಕ್ಕೆ ಪೂರಕವಾಗಿ ಸಂಶೋಧನೆಯನ್ನು ನಾವು ಮಾಡಿಕೊಂಡು ಅವರಿಗೆ ಅದರ ಪರಿಹಾರವನ್ನು ಸೂಚಿಸ್ತಾ ಈ ಯೂನಿಟ್ಟು, ಅಂದರೆ ಪಶುಪಾಲನೆ ಯೂನಿಟ್ಟು ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಬಲ್ಲೆ. ಏನೇನಿದೆ ಸರ್ ನಿಮ್ಮ ಯೂನಿಟ್ಟಲ್ಲಿ? ಇದರಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಹಳ್ಳಿಕಾರ್ ಎತ್ತುಗಳಿದ್ದಾವೆ, ಮತ್ತು ಮಿಶ್ರತಳಿ ಹಸುಗಳಿದ್ದಾವೆ. ಮಿಶ್ರತಳಿ ಹಸುಗಳು ಹಾಲಿನ ಉತ್ಪತ್ತಿಗೋಸ್ಕರ ನಾವು ಸಾಕ್ತಾ ಇದ್ದೀವಿ. ಎಷ್ಟಿರ್ಬೋದು ಸರ್ ಅಂದಾಜು? ಅಂದಾಜು ಸಣ್ಣ ಕರುಗಳು ಎಲ್ಲ ಸೇರಿ ಒಂದು 80 ರಾಸುಗಳಿದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂಥ ಹಸುಗಳು ಇದ್ದಾವೆ, ಕಡಿಮೆ ಕೊಡುವ ಇದ್ದಾವೆ. ನಾವು ಎಲ್ಲ ಥರದ್ದು ನಾವು ಸಂಶೋಧನೆಗೋಸ್ಕರ ನಾವು ಇಟ್ಕೊಂಡು ಸಾಕ್ತಾ ಇರೋದ್ರಿಂದ ಎಲ್ಲ ತರಾವರಿ. ಎತ್ತುಗಳನ್ನು ಸಾಕಿರೋ ಉದ್ದೇಶ ಸರ್? ಎತ್ತುಗಳನ್ನು ಸಾಕಿರೋ ಉದ್ದೇಶ ಇಂಟರ್ ಕಲ್ಟಿವೇಷನ್ ಆಪ್ರೇಷನ್ಗೆ. ಕೃಷಿಯಲ್ಲಿ ನಾವು ಸಂಶೋಧನೆಯನ್ನು ಮಾಡುವಾಗ ಇಂಟರ್ ಕಲ್ಟಿವೇಷನ್ನು ಮತ್ತು ಇತರೆ ಚಟುವಟಿಕೆಗಳು ಇರ್ತವೆ, ಅದಕ್ಕೋಸ್ಕರ ಎತ್ತುಗಳನ್ನು ನಾವು ಸಾಕ್ತಾ ಇದ್ದೀವಿ. ಎಷ್ಟಿರ್ಬೋದು ಸರ್ ಎತ್ತುಗಳು? ಹಿಂದೆ ಎಲ್ಲ ಒಂದು 50 ಎದ್ದು ಈಗ 30 ಬಂದಿದ್ದಾವೆ. ನಾವು ಮಿಶ್ರತಳಿ ಹಸುಗಳನ್ನು ಸಹ ಇತ್ತೀಚೆಗೆ ಅವನ್ನು ಎತ್ತುಗಳಾಗಿ ಬೆಳೆಸಿ ಅದನ್ನು ಉಪಯೋಗಿಸ್ಕೋತಾ ಇದ್ದೀವಿ. ಅಂದರೆ ಮಿಶ್ರತಳಿ ಹಸುಗಳಿಗೆ ಹುಟ್ಟಿದಂತಹ ಗಂಡು ಕರುಗಳನ್ನು ನಾವು ಬಳಸ್ಕೋತಾ ಇದ್ದೀವಿ. ಹೇಗೆ ಅದನ್ನು ಉಳುಮೆಗೆ ರೆಡಿ ಮಾಡ್ತೀರಿ? ಹಂಪ್ಸ್ ಇರಲ್ಲ, ನಮ್ಮ ಇಂಡಿಯನ್ ಜಬು ಕ್ಯಾಟ್ಲಲ್ಲಿ ಇದ್ದಾಗೇ ಹಂಪ್ಸ್ ಇರಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟೊಂದು ಎನರ್ಜಿ ಇರಲ್ಲ. ಬಟ್ ಸ್ಟಿಲ್ ವಿ ಕ್ಯಾನ್ ಯುಟಿಲೈಸ್ ಈ ಸಣ್ಣ ಸಣ್ಣ ಆಪ್ರೇಷನ್ಸ್ಗೆ, ನಾವು ಕುಂಟೆ ಹೊಡೆಯೋದಕ್ಕಿರ್ಬೋದು, ಲೈಟ್ ವೆಯ್ಟ್ ಕಾರ್ಟನ್ನು ಎಳೆಯೋದಕ್ಕಿರ್ಬೋದು, ಹಾಗೆಯೇ ಲೈಟ್ ವೆಯ್ಟ್ ಉಳುಮೆಗಿರ್ಬೋದು, ಇದನ್ನೆಲ್ಲ ಉಪಯೋಗಿಸ್ಕೋತಾ ಇದ್ದೀವಿ. ಈ ಮಿಶ್ರತಳಿ ಹಸುಗಳು ಅಂದರೆ ಯಾವ ತಳಿ? ಅದರಲ್ಲಿ ಎಚ್ ಎಫ್ ಮತ್ತು ಜೆರ್ಸಿ ಹಸುಗಳನ್ನು ನಾವು ಮಿಶ್ರತಳಿ ಅಂತೀವಿ. ಅದರಲ್ಲಿ ನಮ್ಮ ದೇಶೀಯ ತಳಿಗಳ ಗುಣಲಕ್ಷಣವೂ ಇರ್ತವೆ, ಅದಕ್ಕೋಸ್ಕರ ನಾವು ಮಿಶ್ರತಳಿ ಅಂತೀವಿ. ನಾವು ಸಾಕ್ತಾ ಇರೋ ಈ ಮಿಶ್ರತಳಿ ಹಸುಗಳು ಪ್ಯೂರ್ ಇರಲ್ಲ. ಈಗ ನೋಡೋಕ್ಕೆ ಎಚ್ ಎಫ್ ಜೆರ್ಸಿ ಪ್ಯೂರ್ ಥರನೇ ಕಾಣಿಸ್ತೇವೆ, ಅದು ಪ್ಯೂರ್ ಇಲ್ಲ, ಅದಕ್ಕೆ ನಾವು ಮಿಶ್ರತಳಿ ಅಂತ ಕರಿತೀವಿ. ನಿಮ್ಮಲ್ಲಿ ಸೆಮನ್ ಬ್ಯಾಂಕ್ ಏನಾದರೂ ಇಟ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ಇದು ನಾವು ವೆಟ್ನರಿ ಡಿಪಾರ್ಟ್ಮೆಂಟಿಂದ ಈ ಸರ್ವಿಸನ್ನು ಪಡ್ಕೊಳ್ತಾ ಇದ್ದೀವಿ. ಅಂದರೆ ಸಮೀಪದ ಪಶುಪಾಲನಾ ಇಲಾಖೆ ನೆರವನ್ನು ಪಡ್ಕೊಳ್ತಾ ಇದ್ದೀವಿ. ಹೌದಾ? ಅಂದರೆ ಎಲ್ಲದನ್ನು ಕೂಡ ಕ್ರಾಸ್ ಬ್ರೀಡಿಂಗ್ ಮೂಲಕನೇ ಮಾಡ್ತಾ ಇದ್ದೀವಿ. ಎತ್ತುಗಳಿಗೆ ಸಂಬಂಧಪಟ್ಟಂತೆ ಹೋರಿ ಏನಾದರೂ ಸಾಕಿದ್ದೀರಾ? ಹೋರಿ ಒಂದು ಹಳ್ಳಿ ಕಾರ್ ಹೋರಿ ಇತ್ತು, ಅದು ಲೋಕಲ್ ಹಳ್ಳಿ ಕಾರ್ ಹಸುಗಳು ತೊಗೊಂಡು ಬಂದು ಕೆಲವು ರೈತರು ಅದರಿಂದ ನ್ಯಾಚುರಲ್ ಸರ್ವಿಸ್ ಅಂದರೆ ಅದನ್ನು ಮೌಂಟಿಂಗ್ ಮಾಡಿಸ್ಕೊಂಡು ಹೋಗ್ತಿದ್ರು. ಇವಾಗ ಅದು ವಯಸ್ಸಾಗಿದೆ, ಅಂಥದ್ದು ನಾವೇನು ಈಗ ಮಾಡ್ತಾ ಇಲ್ಲ ಸದ್ಯಕ್ಕೆ. ನಮ್ಮಲ್ಲಿ ನಮ್ಮೊಂದು ಹೋರಿ ಸಾಕೊಂಡು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈಗ ಹೈನುಗಾರಿಕೆ ಬಹಳ ಪ್ರಧಾನವಾಗಿ ಸಂಶೋಧನೆಗಾಗಿ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಹೌದು. ಹಾಲು ಏನು ಉತ್ಪತ್ತಿ ಆಗುತ್ತಲ್ಲ ಅದನ್ನು ಏನು ಮಾಡ್ತೀರಿ ಸರ್? ಈ ಸಂಶೋಧನೆಯಿಂದ ಸಂಶೋಧನೆಗೋಸ್ಕರ ಇಟ್ಕೊಂಡಿರೋ ಹಸುಗಳಲ್ಲಿ ಹಾಲು ಉತ್ಪತ್ತಿಯಾದದನ್ನು ನಾವು ನಮ್ಮ ಕ್ಯಾಂಪಸ್ಸಲ್ಲಿರ್ತಕ್ಕಂಥ ಸ್ಟಾಫ್ ಕೊಟ್ಕೋತೀವಿ, ಉಳಿದದ್ದು ನಾವು ಡೈರಿಗೆ ಹಾಕ್ತೀವಿ. ಅಲ್ಲಿ ಕೃಷಿ ಕಾಲೇಜಲ್ಲಿ ಹಾಸ್ಟೆಲ್ ಇದೆ, ಹಾಸ್ಟೆಲ್ಗೂ ಸಹ ನಾವು ಹಾಲನ್ನು ಹಾಕ್ಕೊಂಡು. ಅಂದರೆ ಪುಕ್ಕಟಿಯಾಗಿ ಕೊಡಲ್ಲ, ದರಕ್ಕೆ ಕೊಡೋದು ಇಲ್ಲ, ಎಲ್ಲ ಕಷ್ಟ ಆಗುತ್ತೆ. ಯಾಕೆಂದರೆ ನಿಮಗೆ ಲಾಭ ನಷ್ಟ ಲೆಕ್ಕ ಸಿಗಬೇಕು. ಹೌದು ಹೌದು, ಅದು ರಿವಾಲ್ವಿಂಗ್ ಫಂಡಲ್ಲಿ ನಡೀತಾ ಇದೆ. ರಿವಾಲ್ವಿಂಗ್ ಫಂಡ್ ಅಂತಾರೆ, ನಿಮಗೆಲ್ಲ ಗೊತ್ತಿರಬಹುದು. ಲಾಭ ನಷ್ಟ ಎಲ್ಲ ಹಸುಗಳೇ ಬೇರ್ ಮಾಡಬೇಕು, ಅಲ್ಲಿಂದ ಬಂದ ಆದಾಯವನ್ನು ಉಪಯೋಗಿಸಿ ನಾವು ಕ್ಯಾಟ್ಲ್ ಫೀಡು, ಮೆಡಿಸನ್ನು, ಲೇಬರ್ ಖರ್ಚು ಎಲ್ಲ ಅದರಲ್ಲೇ ಮಾಡಬೇಕಾಗಿರೋದ್ರಿಂದ ನಾವು ಪುಕ್ಕಟೆ ಕೊಡೋಕ್ಕಾಗಲ್ಲ. ಡಾಕ್ಟರ್ ಮಹಾದೇವ ಅಯ್ಯನವರೇ, ಈಗ ನಿಮ್ಮಲ್ಲೇ ಮೇವಿನ ವಿಭಾಗ ಇದೆ. ಹೌದು. ಅಂದರೆ ಅವರು ಉತ್ಪಾದನೆ ಮಾಡಿದಂತಹ ಮೇವನ್ನು ನೀವು ದುಡ್ಡು ಕೊಟ್ಟೆ ಖರೀದಿ ಮಾಡ್ತೀರೋ ಅಥವಾ ಉಚಿತವಾಗೇ ತಗೊಂಬರ್ತೀರೋ? ಇಲ್ಲ, ಅವರು ಸಂಶೋಧನೆ ಮಾಡಿ ಮೇವು ಬೆಳೆ ಬೆಳೀತಾರೆ, ಆ ಬೆಳೆದ ಪ್ರಾಡಕ್ಟ್ ಅದು ಔಟ್ ಆಫ್ ರಿಸರ್ಚ್ ವಾಟ್ ಅವರ್ ದಿ ಪ್ರೊಡ್ಯೂಸ್ ವಿ ಗೆಟ್ ಇಟ್, ಅದನ್ನು ತಗೊಂಡು ನಾವು ಹಂಗೆ ಬಳಸ್ಕೊತಾ ಇದ್ದೀವಿ. ಒಂದೊಂದು ಸಾರಿ ಚಾರ್ಜ್ ಮಾಡ್ತಾರೆ, ಅವಾಗ ಕೊಡ್ತೀವಿ ನಾವು. ಹೌದಾ? ಅಲ್ಲ, ಯಾಕೆ ಅಂದರೆ ಒಬ್ಬ ರೈತ ಹೆಂಗೆ ಹಸು ಸಾಕ್ತಾನೆ ಆ ಥರ ನೀವು ಸಾಕ್ತಿದ್ದೀರಿ. ಈ ಮೇವನ್ನು ನೀವು ಉಚಿತವಾಗಿ ತಗೊಳ್ಳೋಂಗಿಲ್ವಲ್ಲ? ತಗೊಳ್ಳೋಂಗಿಲ್ಲ, ಆದರೂ ಒಂದು ಏನು ಕನ್ಸೆಷನ್ ರೇಟಲ್ಲಿ ನಾವು ಕೊಡ್ತೀವಿ ಅವ್ರು. ನೀವೇ ಏನಾದರೂ ಮೇವು ಬೆಳೆಯೋ ಪ್ರಯತ್ನ ಮಾಡಿದ್ದೀರಾ ನಿಮ್ಮ ವಿಭಾಗದಿಂದಲೇ? ನಮ್ಮಲ್ಲಿ 5 ಎಕರೆ ಮೇವು ಬೆಳ್ಕೊಂಡಿದ್ದೀವಿ. 5 ಎಕರೆ? 5 ಎಕರೆ ಇದೆ, ಸಾಕಾಗಲ್ಲ ಅದುವೇ. ಅದಕ್ಕೋಸ್ಕರ ಈ ಫಾರ್ಡರ್ ಯೂನಿಟಿಂದ ನಾವು ಮೇವನ್ನು ಪಡ್ಕೊಳ್ತೇವೆ. ನೀವೇನೇನು ಮೇವು ಬೆಳಿತೀರಿ ಮಾದೇವ ಏನಾರ? ನಾವು COFS 29, ಅದೇ ನಮ್ಮ BG ಶೇಖರ್ ಅವರೇ ಒಂದು ಸಲಹೆಯನ್ನು ಕೊಟ್ಟರು. ಹಾಗೇನೇ ಅದೇ ಸ್ವರ್ಗಮ್ ಸೂಪರ್ ಜೋಳ, COFS 29 ಅಂತ. ಅಂದರೆ ಬಹು ಕಟಾವು ಜೋಳದ ಬೆಳೆ, ಮೇವಿನ ಬೆಳೆಗಳು, ಬಹುವಾರ್ಷಿಕ ಮೇವಿನ ಜೋಳ. ಹಾಗೆಯೇ ನಾವು ಹೈಬ್ರಿಡ್ ನೇಪಿಯರ್, ಸೂಪರ್ ನೇಪಿಯರ್ ಅದು, ಅದನ್ನು ಹಾಕ್ಕೊಂಡಿದ್ದೀವಿ. ಮತ್ತು COF ಇನ್ನೊಂದು COIMBATORE 3, COIMBATORE 3 ಕೋತ್ರಿ ಮಧ್ಯ ನಾವು ಫಾರ್ಡರ್ ಮೇಜ್ ಹಾಕ್ಕೊಳ್ತೀವಿ. ಹಾಗೆಯೇ ಫಾರಮ್ ಸೆಕ್ಷನಿಂದ ಒಂದಷ್ಟು ಈ ಅಲಸಂದೆ ಮೇವು ಸಹ ಕೊಡ್ತಾ ಇರ್ತಾರೆ, ಅದನ್ನ ನಾವು ಹಾಕ್ಕೊಂಡು. ನೀವು ಮಾಡ್ತಾ ಇರೋ ಹೈನುಗಾರಿಕೆ ಲಾಭದಾಯಕವಾಗಿದೆಯಾ? ಈ ಲಾಭದಾಯಕ ಅಂತ ಅಂದರೆ, ಒಬ್ಬರು ವಿಜ್ಞಾನಿ ಹೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಪೂರ್ ಬಟ್ ಎಫಿಷಿಯಂಟ್ ಅಂತ ಹೇಳ್ತಾರೆ. ಹಾಗೆ ಇರೋ ರಿಸೋರ್ಸನ್ನು ಉಪಯೋಗಿಸ್ಕೊಂಡು ನಾವು ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟೊಂದು ಲಾಭ ಬರ್ತಾ ಇಲ್ಲ ನಮಗೆ. ಆ ಲಾಭ ಬರಬೇಕು ಅಂತಾದರೆ ಪ್ರಾಮಾಣಿಕತೆ, ಬದ್ಧತೆ ನಮ್ಮ ಲೇಬರ್ಗಳಲ್ಲಿ, ನಮ್ಮಲ್ಲಿ ಎಲ್ಲರಲ್ಲೂ ಬರಬೇಕಾಗತ್ತೆ. ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ಮಾರ್ಜಿನಲ್ ಪ್ರಾಫಿಟನ್ನು ನಾವು ಪಡಿತಾ ಇದ್ದೀವಿ. ಯಾಕೆಂದರೆ ರೈತರು ಬಂದು ಕೇಳಿದಾಗ ನೀವು ಹೇಳಬೇಕಲ್ಲ ಗಟ್ಟಿಯಾಗಿ, ಹಸು ಸಾಕ್ರಪ್ಪ ನಾವು ಆದಾಯ ಮಾಡ್ತಿದ್ದೀವಿ, ನೀವು ಮಾಡ್ಕೊಳ್ಳಿ. ಮಾರ್ಜಿನಲ್ ಪ್ರಾಫಿಟ್ ಬರ್ತಾ ಇದೆ, ತೊಂದರೆ ಇಲ್ಲ, ಮೇಂಟೈನ್ ಮಾಡ್ತಾ ಇದೆ. ನಿಮ್ಮ ಹೈನುಗಾರಿಕೆ ವಿಭಾಗದಿಂದ ಬೇರೆ ಇನ್ನೂ ಏನೇನು ಪ್ರಾಣಿಗಳು ಸಾಕಿದ್ದೀರಿ? ಇಲ್ಲ, ಆಡು, ಕುರಿ, ಮಿಶ್ರತಳಿ ಹಸುಗಳು, ಹಳ್ಳಿಕಾರ್ ಬುಲಾಕ್ಸ್ ಇಷ್ಟನೇ. ಹಾಗೆಯೇ ಕೋಳಿ ಸಾಕಾಣಿಕೆನೂ ಮಾಡಬೇಕು ಅಂತ ಒಂದು ಪ್ರಯತ್ನ ಇದೆ. ನೋಡಬೇಕು. ಈಗ ಆಡು ಯಾವ್ದು ಸಾಕಿರೋದು? ಉಸ್ಮಾನಾಬಾದಿ ಗೋಟ್ ಅಂತ, ಅದು ಸಹ ಮಹಾರಾಷ್ಟ್ರದ್ದು. ಅದರ ವಿಶೇಷತೆ ಏನಂತ ಅಂದರೆ, ನಮ್ಮ ಲೋಕಲ್ ಗೋಟಲ್ಲಿ ಎಷ್ಟು ಒಂದು ಟೇಸ್ಟ್ ಇದೆಯೋ ಅದೇ ರೀತಿ ಅದು ಇದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಈಗ ತಗೊಂಡೋಗಿ ಅದನ್ನು ಉಪಯೋಗಿಸ್ದವ್ರು ಹೇಳ್ತಾ ಇದ್ದಾರೆ. ಅದು ಚೆನ್ನಾಗಿದೆ, ವಿಶಿಷ್ಟವಾದ ತಳಿ, ಹಾಗಾಗಿ ನಾವು ತಗೊಂಬಂದು ಸಾಕ್ತಾ ಇದ್ದೀವಿ. ಉಸ್ಮಾನಾಬಾದಿ ಗೋಟ್ ಅಲ್ವಾ ಅದು, ಈ ಸ್ಟಾಲ್ ಫೆಡ್ ಫೀಡಿಂಗ್ ಅಂತಾರಲ್ಲ, ಅದಕ್ಕೂ ಸೂಕ್ತವಾಗಿದೆಯಾ? ಹಾಂ, ಅದಕ್ಕೂ ಸೂಕ್ತವಾಗಿದೆ. ನಾವು ಸ್ಟಾಲ್ ಫೀಡಿಂಗನ್ಗೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು ಹೊರಗಡೆ ಬಿಟ್ಟು ಫೀಲ್ಡ್ ಗ್ರೇಜಿಂಗಲ್ಲೇ ನಾವು ಸಾಕ್ತಾ ಇದ್ದೀವಿ. ಎಷ್ಟು ಇಟ್ಕೊಂಡಿದ್ದೀರಿ ಸರ್ ಮೇಕೆನ? ಮೇಕೆ ಒಂದು 20 ಇರ್ಬೋದು ಅಷ್ಟೇ, ತುಂಬ ಕಡಿಮೆ. ಕುರಿ ಯಾವುದು ಇಟ್ಕೊಂಡಿರೋ ತಳಿ? ಕುರಿ ನಾರಿ ಸುವರ್ಣ ಕುರಿ. ಏನು ಈ ತಳಿಯ ವಿಶೇಷತೆ ಸರ್? ಈ ತಳಿ ವಿಶೇಷತೆ ಏನಂತ ಅಂದರೆ, ಈ ತಳಿಯನ್ನು ಅಭಿವೃದ್ಧಿಪಡಿಸಿರೋದು ನಿಂಬಲ್ಕರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಹಾರಾಷ್ಟ್ರದವರು. ಈ ತಳಿಯನ್ನು ನಮ್ಮ ಡೆಕಾನಿ ಶೀಪ್, ಹಾಗೆ ಗ್ಯಾರೋಲ್ ಶೀಪ್ ಮತ್ತು ಸ್ವಲ್ಪ ಬಂಡೂರ್ ಕುರಿ ಬ್ಲಡ್ಡು ಸಹ ಸೇರಿಸಿ ಈ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ವಿಶೇಷತೆ ಏನು ಅಂತಂದರೆ, 2ಕ್ಕಿಂತ ಹೆಚ್ಚು ಮರಿಯನ್ನು ಹಾಕುತ್ತೆ ಒಂದು ಸಾರಿಗೆ. ಇದು ಅಪರೂಪಕ್ಕೆ ಒಂದು ಹಾಕುತ್ತೆ, 10% ಒಂದು ಹಾಕ್ಬೋದು, 70-80% ಎರಡು ಮರಿ ಹಾಕುತ್ತೆ, ಹಾಗೆಯೇ ಒಂದು 10% ಮೂರು ಮರಿ ಹಾಕುತ್ತೆ. ಇನ್ನು ಎಕ್ಸೆಪ್ಷನಲ್ ಕೇಸಸ್ 4 ಹಾಕಿದೆ ನಮ್ಮಲ್ಲಿ. ಆದರೆ ನಾವು ಉಳಿಸ್ಕೊಂಡು ಸಾಕೋದು ಕಷ್ಟ, ಯಾಕೆ ಅಂತಂದರೆ ಒಳಗಡೆ ಗ್ರೋತೇ ಇರೋದಿಲ್ಲ ಆ ಮರಿಗಳಿಗೆ. ನಾವು ನೋಡಿದಾಗ ಮೂರು ಮರಿ ಹಾಕ್ದಾಗೂ ಸ್ವಲ್ಪ ಕಷ್ಟ ಆಗಿದೆ ನಾವು ಉಳಿಸ್ಕೊಳ್ಳೋದು, ಎರಡು ಮರಿ ಹಾಕ್ದಾಗ ಚೆನ್ನಾಗಿ ನಾವು ಸಾಕೊಂಡೋಗ್ಬೋದು. ಮುಂದುವರೆದು ಹೇಳೋದಾದರೆ, ಇದ್ರ ಬಯೋಮಾಸ್ ಪರ್ ಯೂನಿಟ್ ಟೈಮ್ ಇದೆಯಲ್ಲ, ಇದು ತುಂಬಾ ಇರುತ್ತೆ. ಈಗ ಬಂಡೂರು ಕುರಿಗೆ ನಾವು ಒಂದು ವರ್ಷದಲ್ಲಿ, ಸಪೋಸ್ ಒಂದು ವರ್ಷದಲ್ಲಿ ನಾವು ಅದನ್ನು ಸ್ಲಾಟ್ರ್ ಕಳಿಸೋದಾದರೆ ಏನು 30-35 ಕೆಜಿ ಸಿಗ್ಬೋದು. ಅದೇ ಇದು ಒಂದು ವರ್ಷಕ್ಕೆ 90 ಕೆಜಿ ಸಿಗುತ್ತೆ ನಮಗೆ. ಅಂದರೆ ಎರಡು ಮರಿ ಹಾಕಿರ್ತದೆ 45-45 ಅಥವಾ 50 ಕೆಜಿವರೆಗೂ ಸಾಕು ಬರ್ಬೋದು. ಅದು 100 ಕೆಜಿವರೆಗೂ ನಾವು ಒಂದು ವರ್ಷಕ್ಕೆ ಇದು ಮಾಡ್ಬೋದು. ಹಾಗಾಗಿ ರೈತರಿಗೆ ಇದು, ರೈತ ಸ್ಲಾಟ್ರ್ ಕಳಿಸುವಾಗ ಅವರು ಸ್ಲಾಟರ್ಸ್ ಏನು ಕೇಳ್ತಾರೆ ಅಂತಂದರೆ, ಎಷ್ಟು ತೂಕ ಇದೆ ಅನ್ನೋದು ಕೇಳ್ತಾರೆ. ಹಾಗಾಗಿ ನಾರಿ ಸುವರ್ಣ ಕುರಿಯನ್ನು ಬಳಸ್ಕೊಂಡು ಎರಡೆರಡು ಮರಿ ಪಡ್ಕೊಂಡು ಅವರು ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಪಡ್ಕೋಬೋದು ಆರ್ಥಿಕವಾಗಿ. ಮಾಂಸದ ಗುಣಮಟ್ಟ ಹೇಗಿದೆ ಸರ್? ಮಾಂಸದ ಗುಣಮಟ್ಟ ಬಂಡೂರಿಗೆ ಹೋಲಿಸೋದಾದ್ರೆ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಎಲ್ಲ ಥರದ್ದು ಅದು ಕ್ರಾಸ್ ಬ್ರೀಡಿಂಗ್ ಆಗಿರೋ ಸಾಮಾನ್ಯ ಕ್ರಾಸ್ ಬೆಡ್ ಅನಿಮಲ್ಸು, ಅದು ಕ್ವಾಲಿಟಿ ಆಫ್ ಮೀಟ್ ಸ್ವಲ್ಪ ಕಡಿಮೆ ಇರ್ತದೆ. ಬಂಡೂರನ್ನು ಸಾಕಿದ್ದೀರಾ? ಬಂಡೂರು ಇದೆ, ಬಂಡೂರು, ದಡ್ಪುರ, ಇಂತಿಂಥ ಉತ್ತಮವಾದ ಹಳ್ಳಿಗಳಲ್ಲಿ ಎಲ್ಲಿ ಬಂಡೂರು ಕುರಿಗಳನ್ನು ಸಾಕ್ತಾರೋ. ನಮ್ಮಲ್ಲೆಲ್ಲ ನಾನ್ ಡಿಸ್ಕ್ರಿಪ್ಟ್ ಟೈಪ್ ಇತ್ತು ಹಿಂದೆ. ನಾನು ಇನ್ಚಾರ್ಜ್ ಆದಮೇಲೆ ಸುಮಾರು ನನಗಿಂತ ಹಿಂದೆನೆ ಒಂದು 7-8 ವರ್ಷಗಳ ಹಿಂದೆ, ಅಂದರೆ ನಾನು ಇನ್ಚಾರ್ಜ್ ವಹಿಸ್ಕೊಳ್ಳೋಕ್ಕಿಂತ ಹಿಂದೆನೆ ಬಂಡೂರು ಕುರಿಯನ್ನು ನಾವು ಸಾಕಬೇಕು, ಇದನ್ನೆಲ್ಲ ರೀಪ್ಲೇಸ್ ಮಾಡಿ ಅಂತ ಒಂದು ಚಿಂತನೆ ಮಾಡಿ ನಮ್ಮ ಯೂನಿವರ್ಸಿಟಿಯಿಂದ ಅದಕ್ಕೆ ಬಡ್ಜೆಟ್ ಬಂತು. ನಾವೆಲ್ಲ ಉತ್ತಮವಾದ ತಳಿಗಳನ್ನು ಸೆಲೆಕ್ಟ್ ಮಾಡಿ ಇವಾಗ ಬಂಡೂರು ಕುರಿನೂ ಸಹ ನಾವು ಸಾಕ್ತಾ ಇದ್ದೀವಿ. ಅದು ನಿರ್ವಹಣೆ, ಅದರ ಸಾಧಕ ಬಾಧಕಗಳು ಹೇಗೆ, ಅದರ ಮೇಲೆ ಸಂಶೋಧನೆಯನ್ನು ಸಹ ನಾವು ಮಾಡಿ ಸುಮಾರು ಪೇಪರ್ಸನ್ನು ಯೂನಿವರ್ಸಿಟಿಗೆ ಪ್ರೆಸೆಂಟ್ ಮಾಡಿದ್ದೀವಿ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90 ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26 ಗುರುವಾರ ಬೆಳಗ್ಗೆ 10 ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ. ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಬನ್ನಿ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವಲ್ಲಿಟ್ಟು ಹಸಿವ ನೀಗುವ ನಾವು. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಸರಿ, ಒಂದು ಹೈನುಗಾರಿಕೆ ಘಟಕವನ್ನೇ ವಿಶೇಷವಾಗಿ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ ಅಲ್ವಾ? ಈಗ ವಿ ಸಿ ಫಾರಂ ಅಲ್ಲಿ ಒಂದು ಕೃಷಿ ಮೇಳನೂ ಕೂಡ ನಡೆಯುತ್ತೆ ಅಲ್ವಾ? ಅದನ್ನ ಈ ಬಾರಿ ನವೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಹಾಕೊಂಡಿದ್ದಾರೆ. ಈಗ ಕೃಷಿ ಮೇಳಕ್ಕಾಗಿ ನೀವು ಹೇಗೆ ಸಿದ್ಧತೆನ ಮಾಡ್ಕೋತೀರಿ? ಸಿದ್ಧತೆ ಕೃಷಿ ಮೇಳದಲ್ಲಿ ನಾವು ನಮ್ಮ ಯೂನಿಟಲ್ಲಿ ಉತ್ತಮವಾದ 500 ರಾಸುಗಳನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ಅನ್ನೋದನ್ನು ಕೃಷಿ ಮೇಳದಲ್ಲಿ ನಾವು ಹೇಳ್ತೀವಿ. ಹಾಗೆಯೇ ಲಾಭದಾಯಕವಾಗಿ ನಾವು ಹಾಲನ್ನು ಉತ್ಪತ್ತಿ ಮಾಡೋದನ್ನು ನಾವು ಆ ಸ್ಟಾಲಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಎರಡನೇದಾಗಿ ನಾರಿ ಸುವರ್ಣ ಕುರಿಗಳನ್ನು ಆ ರೈತರು ಪಡ್ಕೊಂಡು ಅದರಿಂದ ತಮ್ಮ ಸ್ಟಾಕನ್ನು ಅಂದರೆ ಲೀವ್ ಸ್ಟಾಕನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದನ್ನು ಸಹ ನಾವು ಅಲ್ಲಿ ತಿಳಿಸ್ತೀವಿ. ಇದಲ್ಲದೆ ಬಂಡೂರು ಕುರಿಗಳನ್ನು ನಾವು ಅವರಿಗೆ ಬೇಕಾದರೆ ನಾವು ಬ್ರೀಡನ್ನು ನಾವು ಕೊಡ್ತೀವಿ, ರ್ಯಾಮ್ ಕೊಡ್ತೀವಿ, ಹೇಗೆ ನಾರಿ ಸುವರ್ಣ ಕೊಡ್ತೀವೋ ಅದೇ ರೀತಿ. ಮತ್ತು ಕೆಲವು ಸಂದರ್ಭಗಳಲ್ಲಿ ನಾವು ಈ ಹೆಣ್ಣು ಕುರಿನೂ ಸಹ ಕೊಡ್ತೀವಿ, ನಮಗೆ ಬೇಡದಿದ್ದ ಸಂದರ್ಭಗಳಲ್ಲಿ ಅದನ್ನು ಅವ್ರು ಪಡ್ಕೋಬಹುದು. ಹೆಚ್ಚಾಗಿ ತಾಂತ್ರಿಕ ಮಾಹಿತಿಯನ್ನು ನಾವು ಆ ಒಂದು ಕೃಷಿ ಮೇಳದಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಸರ್, ಈಗ ಹೈನುಗಾರಿಕೆ ಆಗಿರ್ಬೋದು ಅಥವಾ ಕುರಿ ಮೇಕೆ ಸಾಕಾಣಿಕೆ ಆಗಿರ್ಬೋದು, ಏನಕ್ಕೆ ಆದರೂ ಬಹಳ ಪ್ರಧಾನವಾದ್ದು ಆಹಾರ. ಈಗ ನಾವು ಸಮತೋಲಿತ ಆಹಾರವನ್ನು ರಾಸುಗಳಿಗೆ ಕೊಡಬೇಕು, ಅವು ಮಾಂಸದ ಬೆಳವಣಿಗೆ ಆಗಲಿ ಆರೋಗ್ಯದ ಒಂದು ವರ್ಧನೆಗಾಗಲಿ ಅಂತ ಹೇಳ್ತೀವಿ. ಈಗ ತಾವು ಹೇಳಿ ಸರ್, ಆಹಾರದ ನಿರ್ವಹಣೆ ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ರೀತಿ ಇರಬೇಕು? ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ರಿ ಕೇಶವಮೂರ್ತಿ ಅವರ. ಈ ನಮ್ಮ ಪಶುಪಾಲನೆಯಲ್ಲಿ ಆಹಾರದ ನಿರ್ವಹಣೆ ಭಾಳ ಅತಿ ಮುಖ್ಯವಾದದ್ದು. ಯಾಕೆ ಅಂದರೆ 65-70% ಖರ್ಚು ಬೀಳೋದೆ ಆಹಾರಕ್ಕೋಸ್ಕರ. ಇನ್ನು ಉಳಿದದ್ದು ಮೆಡಿಸನ್ ಇರ್ಬೋದು, ಲೇಬರ್ ಖರ್ಚು ಇರ್ಬೋದು, ಇದು ಅಷ್ಟು ಅದರಲ್ಲೇ ಇನ್ನು ಉಳಿದದ್ದಾಗುತ್ತೆ ಕಾಲ್ಭಾಗ. ಈ ಆಹಾರ ನಿರ್ವಹಣೆಯಲ್ಲಿ ನಾವು ಹೆಚ್ಚಿನ ಆದ್ಯತೆಯನ್ನು ನಾವು ಹುಲ್ಲುಗೋಸ್ಕರ ಕೊಡಬೇಕಾಗತ್ತೆ. ಉತ್ತಮವಾದ ಹುಲ್ಲನ್ನು ಬೆಳ್ಕೋಬೇಕು. ನನ್ನ ದೃಷ್ಟಿಯಲ್ಲಿ ಉತ್ತಮವಾದ ಹುಲ್ಲು ಅಂತಂದರೆ ಏನು ಅಂತ ಅಂದರೆ ಅದಕ್ಕೆ ಉತ್ತಮವಾದ ಪೋಷಕಾಂಶವನ್ನು ಕೊಟ್ಟು ಹುಲ್ಲನ್ನು ಬೆಳೆದಿರಬೇಕದು. ನಾನು ಬ್ರೀಡ್ ಮೇಲೆ ಅಷ್ಟೊಂದು ಆಸಕ್ತಿದಾಯಕವಾದ ವಿಷಯ ನನ್ನಲ್ಲಿ ಇಲ್ಲ, ಆಸಕ್ತಿದಾಯಕ ಮಾತಾಡೋಕ್ಕೂ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಈಗ ಕಾಂಗೋ ಸಿಗ್ನಲ್ ಹುಲ್ಲಿರ್ಬೋದು, ಅದು ತುಂಬ ಗಿಡ್ಡು ಆಗಿರುತ್ತೆ, ಆದರೆ ವೇಸ್ಟೇಜ್ ಬರಲ್ಲ, ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಅತಿ ಎತ್ತರವಾಗಿರ್ತಕ್ಕಂಥ ಕೆಲವು ಹುಲ್ಲಿರ್ಬೋದು, ಅದರಲ್ಲಿ ಡೈಜೆಸ್ಟಿಬಿಲಿಟಿ ಅಂತಕ್ಕಂಥದ್ದು ಕಡಿಮೆ ಇರ್ತದೆ. ಹೀಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ರಾಸುಗಳನ್ನ ನಿರ್ವಹಿಸೋದಕ್ಕೆ, ಫೀಡಿಂಗ್ ಸಂಬಂಧಪಟ್ಟಾಗೆ ನಾವು ನಿರ್ವಹಣೆ ಮಾಡುವಾಗ ನಮಗೆ ಹಸಿರು ಹುಲ್ಲು ಭಾಳ ಮುಖ್ಯ ಆಗ್ತದೆ. ಜೊತೆಗೆ ಬಯೋಮಾಸ್ ಎಷ್ಟು ಕ್ವಾಂಟಿಟಿ ಸಿಕ್ತು ಅನ್ನೋದು ಸಹ ಮುಖ್ಯವಾಗ್ತದೆ. ಹಾಗಾಗಿ ನಾವು ಹಸಿರು ಹುಲ್ಲಿಗೆ ಭಾಳ ಆದ್ಯತೆಯನ್ನು ಕೊಡ್ತೀವಿ. ಹಸಿರು ಹುಲ್ಲು, ಒಣಹುಲ್ಲು, ಪಶುಹಾರ, ಖನಿಜಾಂಶದ ಪುಡಿ, ಹೀಗೆ 4-5 ಅಂಶಗಳು ನಮ್ಮ ಸಮತೋಲನ ಆಹಾರದಲ್ಲಿ ಬರ್ತವೆ. ಹಸಿರು ಹುಲ್ಲು ಯಾಕೆ ಬೇಕು, ಒಣಹುಲ್ಲನ್ನೇ ಕೊಟ್ಟು ಸಾಕ್ಬೋದಲ್ವಾ ಅಂತಂತಾರೆ ರೈತರು. ಕೆಲವರು ಹಸಿರು ಹುಲ್ಲು ಕೊಟ್ಬಿಟ್ಟು ಸಾಕ್ಬೋದಲ್ವಾ, ಒಣಹುಲ್ಲು ಯಾಕೆ ಅಂತ ಹೇಳ್ತಾರೆ. ಈ ಒಣಹುಲ್ಲು ಹಸಿರು ಹುಲ್ಲು ಅದರದ್ದೇ ಆದ ಒಂದು ರಾಸಾಯನಿಕ ಕ್ರಿಯೆ ನಡೆಸ್ತವೆ ಈ ಹೊಟ್ಟೆನಲ್ಲಿ, ಅದರದ್ದೇ ಆದ ಒಂದು ಪಾತ್ರ ಇರ್ತದೆ ಈ ನ್ಯೂಟ್ರಿಷನಲ್ಲಿ. ಪೋಷಕಾಂಶವನ್ನು ಸಪ್ಲೈ ಮಾಡೋದ್ರಲ್ಲಿ ಪಶುವಾರ ಇರ್ಬೋದು, ಖನಿಜಾಂಶದ ಪುಡಿ ಇರ್ಬೋದು, ಹಸಿರು ಹುಲ್ಲಲ್ಲಿ ಏಕದಳದ ಮೇವು ಇರ್ಬೋದು, ದ್ವಿದಳದ ಮೇವು ಇರ್ಬೋದು, ಎಲ್ಲ ವಿವಿಧವಾದ ಒಂದು ಪಾತ್ರವನ್ನು ವಹಿಸೋದ್ರಿಂದ ಎಲ್ಲ ಥರದ್ದು ಮೇವು ನಮ್ಗೆ ಬೇಕು. ಇದರಲ್ಲಿ ಸಮತೋಲನ ಆಹಾರ ಅಂತ ನಾನು ಅಂದೆ ಈಗಾಗಲೇ. ಸಮತೋಲನ ಆಹಾರ ಅಂದರೆ ಏನು ಅಂತ ನೀವು ಕೇಳ್ಬೋದು. ಸಮತೋಲನ ಆಹಾರ ಅಂದರೆ ಒಂದು ರಾಸುವಿಗೆ ಅಥವಾ ಎಷ್ಟು ರಾಸು ನಾವು ಸಾಕ್ತಾಯಿದ್ವೋ ಅಷ್ಟು ರಾಸುವಿಗೂ ಸಹ ನಾವು ಗಣನೆ ಇಟ್ಕೋಬೋದು. ಒಂದು ದಿವಸಕ್ಕೆ ತನ್ನ ಶರೀರ ನಿರ್ವಹಣೆಗೆ, ಹಾಲು ಉತ್ಪತ್ತಿಗೆ ಹಾಗೂ ಕರು ಬೆಳವಣಿಗೆಗೆ ಎಲ್ಲ ಸೇರಿ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟು ಪೋಷಕಾಂಶಗಳನ್ನು ಒಳಗೊಂಡ ಪರಿಕರಗಳ ಸಮತೋಲನ ಆಹಾರ ಅಂತ ನಾವು ಕರಿತೀವಿ. ಇಲ್ಲಿ ಏನು ಎಷ್ಟು ಬೇಕಾಗತ್ತೆ ಪೋಷಕಾಂಶ ಅಂತ ಅಂದರೆ, ಒಂದು ಹಸಿಗೆ ಒಂದು ಹಸುವಿಗೆ ಒಂದು 400 ಕೆಜಿ ತೂಕ ಇರತಕ್ಕಂಥ ಹಸುವಿಗೆ ಶರೀರ ನಿರ್ವಹಣೆಗೆ 3 ಕೆಜಿಯಷ್ಟು ಟೋಟಲ್ ಡೈಜೆಸ್ಟಿಬಲ್ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಒಟ್ಟು ಜೀರ್ಣವಾಗುವಂತಹ ಪೋಷಕಾಂಶಗಳು 3 ಕೆಜಿಯಷ್ಟು ಬೇಕಾಗುತ್ತೆ. ಅದೇ ಪ್ರೋಟೀನು, ಪ್ರೋಟೀನು ಸಹ ಬೇಕದಕ್ಕೆ. ಪ್ರೋಟೀನ್ ಎಷ್ಟು? 300 ಗ್ರಾಮ್ನಷ್ಟು ಪ್ರೋಟೀನ್ ಬೇಕಾಗುತ್ತೆ. ಮತ್ತು ಹೊಟ್ಟೆಯಲ್ಲಿ ಬೆಳೀತಕ್ಕಂಥ ಕರುಗೆ ಎಷ್ಟು? 0.1 ಗ್ರಾಮ್ನಷ್ಟು ಪ್ರೋಟೀನ್ ಬೇಕಾಗುತ್ತೆ. ಹಾಗೆಯೇ 70 ಗ್ರಾಮ್ನಷ್ಟು ಒಟ್ಟು ಜೀರ್ಣವಾಗುವ ಪೋಷಕಾಂಶಗಳು ಬೇಕಾಗುತ್ತೆ. ಹೀಗೆ ಇದನ್ನೆಲ್ಲ ನಾವು ಲೆಕ್ಕ ಹಾಕ್ಕೊಂಡು ನಾವು ಎಷ್ಟು DCP ಮತ್ತು TDN ಅಂದರೆ ಸೈಂಟಿಫಿಕ್ಕಾಗಿ ನಾವು ಹೇಳೋದು ಜೀರ್ಣವಾಗುವ ಕಚ್ಚಾ ಸಸಾರಜನಕ ಒಟ್ಟು ಜೀರ್ಣವಾಗುವ ಪೋಷಕಾಂಶಗಳು ಇವೆರಡನ್ನೇ ನಾವು ಪರಿಗಣನೆಗೆ ತಗೊಂಡ್ಬಿಟ್ಟು ನಾವು ಈ ಸಮತೋಲನ ಆಹಾರವನ್ನು ನಿರೂಪಣೆ ಮಾಡ್ತೀವಿ. ಈ ಸಮತೋಲನ ಆಹಾರವನ್ನು ನಾವು ನಿರೂಪಣೆ ಮಾಡುವಾಗ ಅದರಲ್ಲಿ ಹಸಿರು ಹುಲ್ಲು ಅಂತ ಹೇಳಿದೆ. ಹಸಿರು ಹುಲ್ಲಿನ ಪಾತ್ರ ಏನಂತಂದರೆ ಇಲ್ಲಿ ಪೋಷಕಾಂಶಗಳ ಮಟ್ಟ ಜಾಸ್ತಿ ಇರುತ್ತೆ, ಆದರೆ ಪೋಷಕಾಂಶಗಳ ಸಾಂದ್ರತೆ ತುಂಬ ಕಡಿಮೆ ಇರ್ತದೆ. ಪೋಷಕಾಂಶಗಳ ಸಾಂದ್ರತೆಯೂ ಬೇಕು, ಅದರ ಗುಣಮಟ್ಟನೂ ಬೇಕಾಗುತ್ತೆ. ಹಾಗಾಗಿ ನಾವು ರಾಸುಗಳಿಗೆ ಮೇವನ್ನು ಕೊಡುವಾಗ ಫೈಬರ್ ಅಂತಕ್ಕಂಥದ್ದು ಭಾಳ ಪ್ರಮುಖವಾದ ಒಂದು ಅಂಗ ಅಲ್ಲಿ ಪೋಷಕಾಂಶಗಳಲ್ಲಿ. ಆ ಫೈಬರು ಹೆಚ್ಚಿಗೆ ಇರುವುದಿಲ್ಲ ಇದರಲ್ಲಿ ಹಸಿರು ಹುಲ್ಲಲ್ಲಿ, ಯಾಕೆಂದರೆ ನೀರಿನ ಅಂಶನೇ ಸುಮಾರು 80% ನೀರಿನ ಅಂಶ ಇರೋದ್ರಿಂದ ನಮಗೆ ಉಳಿದದ್ದು ಒಣ ಅಂಶ ಅಂತ ಏನು ಕರಿತೀವೋ ಅದರಲ್ಲಿ ಪೋಷಕಾಂಶಗಳು ತುಂಬ ಕಡಿಮೆ ಇರ್ತದೆ, ನಾರು ಸಹ ಇರ್ತದೆ. ಇದೆಲ್ಲ ನಾವು ನೋಡಿದಾಗ ಒಣ ಅಂಶ ತುಂಬ ಕಡಿಮೆನೇ ಅಂತ ನಾವು ಹೇಳ್ಬೋದು. ಇದನ್ನು ಸರಿದೂಗಿಸ್ಕೊಳ್ಳೋಕೆ ನಾವು ಒಣ ಹುಲ್ಲನ್ನು ಕೊಡಬೇಕಾಗತ್ತೆ. ಈ ಎರಡು ಹುಲ್ಲು ಕೊಟ್ಟಾಗ ಮತ್ತೆ ನಮಗೆ ಪೋಷಕಾಂಶಗಳ ಸಾಂದ್ರತೆ ಕಡಿಮೆ ಇರೋದ್ರಿಂದ ನಾವು ಪಶುವಾರವನ್ನು ನಾವು ಕೊಡಬೇಕು. ಈ ಪಶುವಾರದಲ್ಲಿ ಪಶುವಾರ ಅಂದರೆ ಏನು, ಏನೆಲ್ಲ ಇರಬೇಕು ಅನ್ನೋದು ಸಹ ರೈತರು ತಿಳ್ಕೊಬೇಕಾಗತ್ತೆ. ಇದನ್ನು ನಾನು ಯಾಕೆ ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಫಸ್ಟು ಮೂಲಭೂತವಾಗಿ ವೈಜ್ಞಾನಿಕವಾಗಿ ಏನೆಲ್ಲ ನಡೀತದೆ ಹಾಲು ಉತ್ಪತ್ತಿನಲ್ಲಿ ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ರೈತರು ಸಮತೋಲನ ಆಹಾರವನ್ನು ರಾಸುಗಳಿಗೆ ಕೊಡ್ಬೋದು. ಇಲ್ಲಿ ಈ ಪೋಷಕಾಂಶಗಳನ್ನ ಸಾಂದ್ರತೆಯನ್ನು ಹೆಚ್ಚೋದಕ್ಕೆ ನಾನು ಪಶುವಾರ ಕೊಡಬೇಕು ಅಂತಂದರೆ, ಮತ್ತು ಪಶುವಾರವನ್ನು ಕೊಡುವಾಗ ಅದು ಸಪ್ರೇಟಾಗಿ ನಾವು ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನಮಗೆ ಸುಮಾರು ಪಶುವಾರ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ತಗೊಬಂದು ಕೊಡ್ಬೋದು. ಸಿಕ್ಕಿಲ್ಲ ಅಂತ ಅಂದರೆ ಅದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಸರಿಯಾಗಿಲ್ಲ ಅದರ ಪಶುವಾರ ಅಂತ ಅಂದರೆ ನಾವೇ ಸಹ ಒಂದು ಪಶುವಾರದ ಫಾರ್ಮುಲಾವನ್ನು ಇಟ್ಕೊಂಡು ತಯಾರು ಮಾಡ್ಕೋಬೋದು. ಅದರಲ್ಲಿ ನಾನು 100 ಕೆಜಿಗೆ ಈಗ ಪಶುವಾರವನ್ನು ಹೇಗೆ ತಯಾರು ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ರೈತರು ಗಮನವಿಟ್ಕೊಂಡು ಕೇಳಬೇಕು, ಸಮತೋಲನಗೊಂಡಿರೋ ಪಶುಹಾರನೇ ಬೇರೆ, ಹಾಗೆಯೇ ಬ್ಯಾಲೆನ್ಸ್ಡ್ ರೇಷನ್ನೇ ಬೇರೆ. ಸಮತೋಲನ ಆಹಾರನೇ ಬೇರೆ, ಸಮತೋಲನಗೊಂಡಿರ್ತಕ್ಕಂಥ ಪಶುವಾರನೇ ಬೇರೆ. ಈಗ ನಾನು ಪಶುವಾರವನ್ನು ಇಂತಿಷ್ಟು ಕೊಡಿ ಅಂತ ಹೇಳ್ತೀನಿ, ಆ ಪಶುವಾರ ಅಲ್ಲಿ ಸಮತೋಲನಗೊಂಡಿರಬೇಕು. ಕಾಂಪೌಂಡ್ ಫೀಡ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾನು ರೈತ ಬಾಂಧವರ ಹತ್ರ ಮಾತಾಡುವಾಗ ಸುಮಾರು ಟ್ರೈನಿಂಗಲ್ಲಿ ನಾನು ಇಂಡಿ ಕೊಟ್ಟೆ ಸರ್, ಭೂಸ ಕೊಟ್ಟೆ, ಎಲೆ ಭೂಸ ಕೊಟ್ಟೆ, ಈಗ ಅಕ್ಕಿ ಭೂಸ ಕೊಟ್ಟೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ಸಮತೋಲನಗೊಂಡಿರೋ ಆಹಾರ ಆಗೋದಿಲ್ಲ, ಅಲ್ಲಿ ಪೋಷಕಾಂಶಗಳು ಒಂದಿದ್ದರೆ ಒಂದು ಇರೋದಿಲ್ಲ. ಹಾಗಾಗಿ ಹಸು ಹಾಲನ್ನು ಹೆಚ್ಚಾಗಿ ಕೊಡಬೇಕಾದ್ರೆ ಅದು ಸಮತೋಲನಗೊಂಡಿರಲೇಬೇಕಾಗತ್ತೆ. ಈಗ ಒಂದು ಫಾರ್ಮುಲಾ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 100 ಕೆಜಿಯಷ್ಟು ನಾವು ಒಂದು ಪೋಷಕಾಂಶಯುಕ್ತ ಪಶುವಾರವನ್ನು ಮಾಡ್ಕೋಬೇಕು ಅಂತಂದರೆ 30 ಕೆಜಿಯಷ್ಟು ನಾವು ಗ್ರೈನ್ಸನ್ನು ಹಾಕಬೇಕು, ಅಂದರೆ ಕಾಳುಗಳು. ಅದರಲ್ಲಿ ಮಾಮೂಲಿ ಕಾಳು ಅಂತ ಅಂದರೆ ಧಾನ್ಯ, ಇದರಲ್ಲಿ ಕಾಳು ಅಂದರೆ ಧಾನ್ಯ ಅಂತ ಬರುತ್ತೆ. ಅದು ಮೇಯ್ಜ್ ಆಗುತ್ತೆ. ಮೇಯ್ಜ್ ಯಾಕೆ ಮೇಯ್ಜ್ ಅಂತ ಹೇಳ್ತಾ ಇದ್ದೀನಿ, ಅದು ತುಂಬ ಚೀಪಾಗಿ ನಮಗೆ ಸಿಗೋದ್ರಿಂದ 30 ಕೆಜಿಯಷ್ಟು ನಾವು ಮುಸುಕಿನ ಜೋಳದ ನುಚ್ಚನ್ನು ನಾವು ಹಾಕಬೇಕು. ಹಾಗೆಯೇ 30 ಕೆಜಿಯಷ್ಟು ಹಿಂಡಿ, ಎಣ್ಣೆ ತೆಗೆದ ಹಿಂಡಿಯನ್ನು ನಾವು ಸೇರಿಸಬೇಕಾಗತ್ತೆ. ಈ ಹಿಂಡಿನಲ್ಲಿ ಸುಮಾರು ಥರದ ಗುಣಲಕ್ಷಣಗಳಿರುತ್ತೆ. ಅಂದರೆ ರೂಮನ್ನಲ್ಲಿ ವಿಘಟನೆ ಆಗತಕ್ಕಂಥ ಸಸಾರಜನಕ, ರೂಮನ್ನಲ್ಲಿ ವಿಘಟನೆ ಆಗದೇ ಸಣ್ಣ ಕರಳಿಗೆ ಹೋಗುವಂಥ ಸಸಾರಜನಕ, ಇದಿಷ್ಟು ಇದ್ದಾಗ ಆ ಒಂದು ಪಶುವಾರದ ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನಾವು ಮಾಡ್ಕೋಬೇಕು ಅಂತ ಅಂದರೆ ಹಿಂಡಿಯಲ್ಲಿ ಎಲ್ಲ ಥರದ್ದು ಎಣ್ಣೆ ತೆಗೆದ ಹಿಂಡಿ ಸೇರಿಸೋದು ಒಳ್ಳೆಯದು. ಇಲ್ಲಿ ಉದಾಹರಣೆಗೆ ಒಂದು ಮೂರು ಹೇಳ್ತೀನಿ ನಾನು. ಸನ್ಫ್ಲವರ್ ಆಯಿಲ್ ಕೇಕ್ ಅಂದರೆ ಸೂರ್ಯಕಾಂತಿ ಎಣ್ಣೆ ಹಿಂಡಿ, ಎಣ್ಣೆ ಹಿಂಡಿ. ಹಾಗೆಯೇ ಕೋಕೋನಟ್ ಆಯಿಲ್ ಕೇಕ್, ತೆಂಗಿನಕಾಯಿ ಎಣ್ಣೆ ಹಿಂಡಿ, ಕೊಬ್ಬರಿ ಕೊಬ್ಬರಿನಲ್ಲಿ ಎಣ್ಣೆ ತೆಗೆದ ಹಿಂಡಿ ಉಳ್ಕೊಳ್ಳುತ್ತಲ್ಲ ಅದು. ಹಾಗೆಯೇ ಹತ್ತಿ ಕಾಳಿನ ಹಿಂಡಿ, ಹತ್ತಿ ಕಾಳಿನ ಹಿಂಡಿ ಅದು ತುಂಬಾ ಬೈಪಾಸ್ ಪ್ರೋಟೀನ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ಸೇರಿಸ್ಕೊಂಡು ಒಂದು 5-10 ಕೆ ಜಿ ಅಷ್ಟು ಸೇರಿಸ್ಕೊಳ್ಳೋದು ಭಾಳ ಉತ್ತಮ. ಮತ್ತು ಮುಂದುವರಿದು ಇನ್ನೊಂದು ಭಾಳ ಪ್ರಮುಖವಾದ ಒಂದು ಆಹಾರದ ಇಂಗ್ರೀಡಿಯೆಂಟ್ ಅಂತ ಅಂದರೆ ಅದು ರೈಸ್ ಬ್ರ್ಯಾನ್ ಅಥವಾ ವೀಟ್ ಬ್ರ್ಯಾನ್, ಅಕ್ಕಿ ತೌಡು ಅಂತ ಭೂಸಾ ಅಂತ ಹೇಳ್ತೀವಲ್ಲ, ಅದನ್ನು ಅದೊಂದು 30 ಕೆ ಜಿ ಹಾಕೋಬೇಕು. ಹಾಗೆಯೇ ಈಗ 90 ಕೆ ಜಿ ಆಯಿತು, ಇನ್ನು 10 ಕೆ ಜಿಗೆ ನಾವು ಫಾರ್ಮುಲವನ್ನು ಹಾಕೋಬೇಕು. 10 ಕೆ ಜಿಗೆ ಕಡಲೆ ಒಟ್ಟು ಒಂದು 7 ಕೆ ಜಿ, 7 ಕೆ ಜಿ ಖನಿಜಾಂಶದ ಪುಡಿ, 1 ಕೆ ಜಿ ಉಪ್ಪು, ಈಗ ಟೋಟಲ್ಲು 100 ಕೆ ಜಿ ಅಷ್ಟು ಆಯಿತು. ನೆಲಗಡಲೆ ಹಿಂಡಿ ತಾವು ಹೇಳಲಿಲ್ಲ ಸರ್, ಕಾಸ್ಟ್ಲಿ ಆಗುತ್ತೆ ಅಂತ. ಏನಿಲ್ಲ, ನೆಲಗಡಲೆ ಹಿಂಡಿಯಾರು ಆಗ್ಬೋದು ಅಥವಾ ಸೂರ್ಯಕಾಂತಿ ಬೀಜದ ಹಿಂಡಿಯಾರು ಆಗ್ಬೋದು, ಯಾವುದಾದ್ರು ಆಗ್ಬೋದು. ಇಲ್ಲಿ ದಯವಿಟ್ಟು ಇನ್ನೊಂದು ಸಾರಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ತೆಂಗಿನಕಾಯಿನ ಹಿಂಡಿ, ಕೊಬ್ಬರಿ ಹಿಂಡಿ ಅಂತ ಹೇಳ್ತೀವಲ್ಲ ಅದು, ಅಥವಾ ಹತ್ತಿ ಕಾಳಿನ ಹಿಂಡಿ ಅಥವಾ ಸೋಯಾಬೀನ್ ಹಿಂಡಿ, ಈ ಮೂರರಲ್ಲಿ ಯಾವುದಾದ್ರು ಒಂದು 7-8 ಕೆ ಜಿ ಅಷ್ಟು ಸೇರಿಸೋದು ಭಾಳ ಮುಖ್ಯ. ಯಾಕೆಂದರೆ ಇಲ್ಲಿ ಬೈಪಾಸ್ ಪ್ರೋಟೀನ್ ಅಂತಕ್ಕಂಥದ್ದು ಇದೆ. ಈ ಬೈಪಾಸ್ ಪ್ರೋಟೀನ್ ಅಂದರೆ ಏನು ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಬೈಪಾಸ್ ಪ್ರೋಟೀನನ್ನು ನಾವು ಹೆಚ್ಚಿಗೆ ಹಾಲು ಕೊಡ್ತಕ್ಕಂಥ ರಾಸುಗಳಿಗೆ ಕೊಡ್ತೀವಿ. ಈಗ ಹಸುಗಳಿಗೆ 4 ಹೊಟ್ಟೆ ಇರ್ತದೆ, ರೂಮನ್, ರೆಟಿಕ್ಯುಲಮ್, ಒಮೇಜಮ್, ಒಬಮೇಜಮ್ ಅಂತ 4 ಹೊಟ್ಟೆ ಇರ್ತದೆ. ಫಸ್ಟು ರೂಮಿನ್ಗೆ ಹೋಗಿ ಅಲ್ಲಿ ಈ ಇದೆಲ್ಲ ವಿಘಟನೆ ಆಗುತ್ತೆ, ಅಂದರೆ ಜೀರ್ಣಗೊಳ್ಳುತ್ತೆ. ಕೆಲವು ಪ್ರೋಟೀನು ಅಲ್ಲಿ ಜೀರ್ಣಗೊಳ್ಳುವುದಿಲ್ಲ, ಡೈರೆಕ್ಟಾಗಿ ಅವು ಸಣ್ಣ ಕರಳಿಗೆ ಹೋಗುತ್ತೆ, ಅಂದರೆ ಲೋಯರ್ ಗಟ್ ಅಂತ ಹೇಳ್ತೀವಿ. ಅಲ್ಲಿಗೋಗಿ ಹೆಚ್ಚುವರಿ ಪ್ರೋಟೀನನ್ನು ಶರೀರಕ್ಕೆ ಸಪ್ಲೈ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಬೈಪಾಸ್ ಪ್ರೋಟೀನನ್ನು ಆದಷ್ಟು ಈ ಪಶುವಾರದಲ್ಲಿ ನಾವು ಸೇರಿಸಿದ್ರೆ ಹಾಲು ಹೆಚ್ಚಿಗೆ ಕೊಡುತ್ತೆ, ಅದು ಈಗ ಆಲ್ರೆಡಿ ಸಂಶೋಧನೆ ದೃಢಪಟ್ಟಿರ್ತಕ್ಕಂಥ. ಹಾಗಾಗಿ ಹಿಂಡಿನ ನಾವು ಸೇರಿಸುವಾಗ 30 ಕೆ ಜಿ ಹಿಂಡಿಯನ್ನು ನಾವು ಸೇರಿಸುವಾಗ ಬೈಪಾಸ್ ಪ್ರೋಟೀನ್ ಇರ್ತಕ್ಕಂಥ ನಾವು ಎಣ್ಣೆಕಾಳಿನ ಹಿಂಡಿನೂ ಸಹ ಸೇರಿಸ್ಬೇಕು. ಕಡಲೆ ಒಟ್ಟಿಗೆ ಆಲ್ರೆಡಿ ಹೇಳಿದೆ. ಇದೆಲ್ಲ ಸೇರಿಸ್ಕೊಂಡು ನಾವು ಮೇಯ್ಸ್ ಇದೆಯಲ್ಲ ಮುಸುಕಿನ ಜೋಳದ, ಅದನ್ನು ನುಚ್ಚು ಮಾಡ್ಕೋಬೇಕು. ಈ ಚಕ್ಕೆ ಹಿಂಡಿಯನ್ನು ಅದನ್ನು ಸಹ ನುಚ್ಚು ಮಾಡಿಕೊಂಡು ನಾವು ಕಲಸಿ ಒಂದು 80-100 ಗ್ರಾಮ್ನಷ್ಟು ಖನಿಜಾಂಶದ ಪುಡಿಯನ್ನು ಸೇರಿಸಿ ನಾವು ಕಲಸಿ ಕೊಡೋದು ರಾಸುಗಳಿಗೆ ಭಾಳ ಮುಖ್ಯವಾಗುತ್ತೆ. ಇದು ಪಶುವಾರಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಈಗ ತಾವು 100 ಕೆ ಜಿ ಹೇಳಿದ್ರಲ್ಲ, ಅದನ್ನು ಈ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ ಮೇಲೆ ಒಂದೊಂದು ರಾಸಿಗೆ ಎಷ್ಟು ಕೊಡಬೇಕು ಅದನ್ನು ಹೇಳ್ತೀನಿ ನಾನು. ಒಂದೊಂದು ರಾಸಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಮುಂದಕ್ಕೆ ಕೇಳ್ತೀನಿ ಸಮತೋಲನ. ಆಯ್ತು, ಈಗಲೇ ಹೇಳಬೇಕು ಅಂದರೂ ಹೇಳ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ಮುಂದಕ್ಕೆ ಹೇಳಿ ಸರ್. ಈಗ ನಾನು ಈ ಆಹಾರದ ಗುಣಮಟ್ಟವನ್ನು ವಿಶ್ಲೇಷಣೆ ಮಾಡಿ ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ಮತ್ತು ಹುಲ್ಲು ವಿಷಯವನ್ನು ಹೇಳ್ತೀನಿ. ಇಲ್ಲಿ ಎರಡು ಬಹಳ ಮುಖ್ಯವಾದ್ದು, ಒಂದು ಪಶುವಾರ, ಇನ್ನೊಂದು ಹುಲ್ಲು. ಇಲ್ಲಿ ಹುಲ್ಲನ್ನು ಯಾಕೆ ನಾನು ಅಷ್ಟೊಂದು ಭಾಳ ಆಸಕ್ತಿ ವಹಿಸಿ ಮಾತಾಡ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಹಾಲು ಉತ್ಪತ್ತಿ ಅಗಾಧವಾಗಿ ಬೆಳ್ಕೊಂಡು ಹೋಗ್ತಾ ಇದೆ. 230 ಮಿಲಿಯನ್ ಟನ್ಸ್ ನಾವು ಹಾಲನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಪ್ರಪಂಚಕ್ಕೆ ಹೋಲಿಸೋದಾದರೆ ನಮ್ಮ ದೇಶ ಒಂದೇ, ಸುಮಾರು 190 ದೇಶಗಳಲ್ಲಿ, ಅದಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ನಮ್ಮ ಒಂದೇ ದೇಶ ಕಾಲು ಭಾಗದಷ್ಟು ಹಾಲನ್ನು ಉತ್ಪತ್ತಿ ಮಾಡ್ತಾ ಇದೆ. ವರ್ಲ್ಡಲ್ಲಿ 950 ಮಿಲಿಯನ್ ಟನ್ಸ್ ಇದ್ದರೆ ನಮ್ಮ ದೇಶದ ಹಾಲು ಉತ್ಪತ್ತಿ 230 ಮಿಲಿಯನ್ ಟನ್ಸ್. ಈ ಹಾಲನ್ನು ನಾವು ಹೇಗೆ ಉತ್ಪತ್ತಿ ಮಾಡ್ತಾ, ಹೆಚ್ಚೆಚ್ಚು ಪಶುವಾರವನ್ನು ಕೊಟ್ಟು ನಾವು ಅದಕ್ಕೆ ಸ್ಟ್ರೆಸ್ಸನ್ನು ಕೊಟ್ಟು ಹಸುಗಳಿಗೆ ಹಾಲನ್ನು ಉತ್ಪತ್ತಿ ಮಾಡಿಸ್ತಾ ಇದ್ದೀವಿ. ಈ ಪಶುವಾರ ಹೆಚ್ಚೇ ಆದಷ್ಟು ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾಕೆಂದರೆ ನಾನು ಈಗ ಆಲ್ರೆಡಿ ಸುಮಾರು ಕಡೆ ಸಂಶೋಧನೆ ಪೇಪರ್ಸ್ ಎಲ್ಲ ನೋಡಿ, ನಾವು ಸಹ ಸಂಶೋಧನೆಯಲ್ಲಿ ನಿರತರಾಗಿರೋದ್ರಿಂದ ಹೆಚ್ಚೆಚ್ಚು ಪಶುವಾರ ಕೊಡೋದ್ರಿಂದ ಏನೆಲ್ಲ ಆಗುತ್ತೆ, ಅದಕ್ಕೆ ನಾವು ಫೈಬರ್ಯುಕ್ತ ಆಹಾರವನ್ನು ಹೆಚ್ಚಿಗೆ ಕೊಡಬೇಕು ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚು ಪಶುವಾರ ಕೊಟ್ಟಾಗ ಹಾಲಿನಲ್ಲಿರ್ತಕ್ಕಂಥ ಕಾಂಜುಗೇಟೆಡ್ ಲಿನೊಲಿಕ್ ಆ್ಯಸಿಡ್ ಇರ್ಬೋದು, ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಹುಲ್ಲನ್ನು ನಾವು ಹೆಚ್ಚಿಗೆ ಕೊಟ್ಟಾಗ ಬಯೋಹೈಡ್ರೋಜಿನೇಷನ್ ಅಂತಕ್ಕಂಥ ಪ್ರೋಸೆಸ್ಗೆ ಅದು ಹೆಚ್ಚಿಗೆ ಇನ್ವಾಲ್ವ್ ಆಗುತ್ತೆ ಹುಲ್ಲು. ಅಲ್ಲಿ ಕಾಂಜುಗೇಟೆಡ್ ಲಿನೊಲಿಕ್ ಆ್ಯಸಿಡ್ ಇರ್ಬೋದು, ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಇದು ಇದರ ಕ್ವಾಂಟಿಟಿ, ಇದರ ಪ್ರಮಾಣ ಹೆಚ್ಚಿರ್ತದೆ ಹಾಲಲ್ಲಿ. ಹಾಗಾಗಿ ಇದನ್ನು ಸೇವಿಸ್ತಕ್ಕಂಥ ನಮ್ಮ ಸಾರ್ವಜನಿಕರು ನಾವಿರ್ಬೋದು, ಎಲ್ಲರೂ ಸಹ ಆರೋಗ್ಯವಾಗಿ ಇರ್ಬೋದು. ಜೊತೆಗೆ ಹಸುವಿನ ಆರೋಗ್ಯ ಸಹ ಚೆನ್ನಾಗಿರ್ತದೆ. ನಾವು ಹೆಚ್ಚಿಗೆ ಪಶುವಾರವನ್ನು ನೀಡಿದಾಗ ಹಸುವಿನ ಹೊಟ್ಟೆಯಲ್ಲಿ ಅಸ್ಟೋಸಿಸ್ ಅಂತಕ್ಕಂಥ ಒಂದು ಅಂಶ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಅಸ್ಟೋಸಿಸ್ ಆದಮೇಲೆ ಏನೆಲ್ಲ ಆಗುತ್ತೆ, ಫ್ಯಾಟ್ನ ಅಂಶ ಕಡಿಮೆ ಆಗ್ತದೆ, ಹಾಗೆಯೇ ಜೀರ್ಣಕ್ರಿಯೆ ಅಂಶ ಕಡಿಮೆ ಆಗ್ತದೆ, ಇದೆಲ್ಲ ಸುಮಾರು ಅದರಿಂದ ದುರುಪಯೋಗಗಳಾಗ್ತವೆ. ಅದಕ್ಕೋಸ್ಕರ ನಾವು ಹುಲ್ಲನ್ನು ನಾವು ಹೆಚ್ಚಿಗೆ ಕೊಡಬೇಕಾಗತ್ತೆ. ಹುಲ್ಲನ್ನೆಲ್ಲ ಕೊಡುವಾಗ ಹಸಿರು ಹುಲ್ಲು, ಒಣ ಹುಲ್ಲು ಮತ್ತು ಹಸಿರು ಹುಲ್ಲಲ್ಲಿ ಏಕದಳ ದ್ವಿದಳ ಎಲ್ಲ ಸೇರಿಸ್ಬೇಕಾಗತ್ತೆ. ಇದು ಹುಲ್ಲಿನ ಬಗ್ಗೆ ನಾನು ತಮ್ಮುಂದೆ ಹೇಳಬೇಕಾದಂಥ ವಿಷಯ. ಹಾಗೆಯೇ ಖನಿಜಾಂಶದ ಪುಡಿ, ಈ ಖನಿಜಾಂಶದ ಪುಡಿಯನ್ನು ನಮ್ಮ ರೈತರು ಸಾಮಾನ್ಯವಾಗಿ ನಾನು ವರ್ಷಕ್ಕೆ ಒಂದು 20-25 ಅವರಿಗೆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತೀನಿ. ಅವರು ತಮ್ಮ ಇನ್ಪುಟ್ಟನ್ನು ಹೇಳ್ತಾ ಇರ್ತಾರೆ. ಹಿಂಗಿಂಗೆ ನಾವು ಹಸು ಸಾಕಾಣಿಕೆ ಮಾಡುವಾಗ ಖನಿಜಾಂಶವನ್ನು ಹಸುಗಳಿಗೆ ಕೊಡೋಕೆ ಹೋದಾಗ ಅವು ಮೇಯೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ದಯವಿಟ್ಟು ಹಾಗೆ ಮಾಡಬಾರ್ದು. ನಮ್ಮ ಹೈನುಗಾರಿಕೆ ವಿಭಾಗದಲ್ಲಿ, ವಲಯ ಕೃಷಿ ಸಂಶೋಧನಾ ವಿಭಾಗದಲ್ಲಿ ನಾವು ಈ ಖನಿಜಾಂಶದ ಪುಡಿಯನ್ನು ಕೊಡ್ತಾ ಇದ್ದೀವಿ. ಹಸುಗಳು ಚೆನ್ನಾಗಿ ಮೇಯ್ಕೊಂಡು ಅದು ಯಾವುದೇ ಥರದ ರಿಜೆಕ್ಟ್ ಮಾಡದೇ ತಿರಸ್ಕರಿಸ್ತಾನೆ ಹಾಲನ್ನು ಕೊಡ್ತಾ ಇದ್ದಾವೆ. ಯಾಕೆ ಹೇಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಪಶುವಾರ ಅಥವಾ ಖನಿಜಾಂಶದ ಪುಡಿ ಏನಾದರೂ ಹಳೆಯದಾಗಿ ಅಥವಾ ವಾಸನೆ ಏನಾದರೂ ಬಂದಿದ್ದರೆ ಅದರಿಂದ ರಿಜೆಕ್ಟ್ ಆಗ್ಬೋದು. ಈ ಥರ ಹಸುಗಳು ಖನಿಜಾಂಶದ ಪುಡಿಯನ್ನು ಪಶುವಾರ ಕೊಟ್ಟಾಗ ತಿಂದೇ ಇದ್ದರೆ ಅದಕ್ಕೆ ಸ್ವಲ್ಪ ಬೆಲ್ಲದ ನೀರು ಅಥವಾ ಸಾಲ್ಟ್ ನೀರನ್ನು ಚಿಮುಕಿಸಿ ಕೊಟ್ಟರೆ ಅವು ಮೇಯ್ತವೆ. ಯಾಕೆ ಇದು ಅಷ್ಟೊಂದು ಪ್ರಮುಖವಾದ ವಿಷಯ ಅಂತ ಅನ್ನೋದಾದರೆ, ಖನಿಜಾಂಶದ ಪುಡಿಯನ್ನು ರಾಸುಗಳಿಗೆ ಈಗ ಆಲ್ರೆಡಿ ಪಶುವಾರದಲ್ಲಿ ಸೇರಿಸಿರ್ತಾರೆ, ಆದರೂ ನಾವು ಕೊಡಬೇಕಾಗತ್ತೆ. ಇದರಲ್ಲಿ ತುಂಬಾ ಉಪಯೋಗಗಳಿದೆ. ಹಸು ಏನಾದರೂ ಮಣತಿದ್ರೆ, ಕರು ಏನಾದರೂ ಮಣ ತಿಂತಾ ಇದ್ದರೆ, ಈ ಖನಿಜಾಂಶದ ಪುಡಿಯನ್ನು ನಾವು ಅದಕ್ಕೆ ಹೊಟ್ಟೆಗೆ ಸೇರುವಾಗೆ ಮಾಡಿದ್ರೆ ಅಂದರೆ ಮೇವಿನ ಮೂಲಕ ಅದು ಮಣ್ಣು ತಿನ್ನೋದನ್ನು ಬಿಡ್ತದೆ. ಕರುಗಳು ಅಥವಾ ಹಸುಗಳು ಇರ್ಬೋದು, ಮೂಳೆ ಗಟ್ಟಿಯಾಗಿ ದಷ್ಟಪುಷ್ಟವಾಗಿ ಬೆಳೀತವೆ. ಹಾಗೆಯೇ ಹಾಲಿನ ಇಳುವರಿ ನಾರ್ಮಲ್ಲಾಗಿ ಅದರಲ್ಲಿ ಯಾವುದೇ ಥರದ ವ್ಯತ್ಯಾಸ ಆಗದೇ ನಾರ್ಮಲ್ ಪ್ರೊಡಕ್ಷನ್ ಇರ್ತದೆ. ಮತ್ತು ಹಾಲಿನಲ್ಲಿ ಗಟ್ಟಿತನ ಇರುತ್ತೆ, SNF ಅಂತ ಏನು ಹೇಳ್ತೀವೋ ಅದು ಭಾಳ ಚೆನ್ನಾಗಿ ಇರ್ತದೆ. ಹಾಲು ರಿಜೆಕ್ಟ್ ಆಗಲ್ಲ. SNF ಈಗ ಮಿನಿಮಮ್ 8.5 ಇರಬೇಕಲ್ವಾ, 8.5% ಇರಬೇಕು, ಅದು ಇರ್ತದೆ. ಹಾಗೆಯೇ ಹಸು ಕಾಲಕಾಲಕ್ಕೆ ಹೀಟಿಗೆ ಬರ್ತದೆ, ಕರುವನ್ನು ಸರಿಯಾಗಿ ಹಾಕುತ್ತೆ, ಯಾವುದೇ ಥರದ ಡಿಸ್ಟೋಕಿಯಾ ಅಂದರೆ ಕಾವಿಂಗ್ ಇನ್ ಡಿಫಿಕಲ್ಟಿ ಡಿಸ್ಟೋಕಿಯಾ ಅದೆಲ್ಲ ಆಗೋದಿಲ್ಲ. ಮತ್ತು ಕೆಚ್ಚಲುಬಾವು ಆಗುವಂಥ ಸಮಸ್ಯೆಗಳು ಬರುವುದಿಲ್ಲ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹೀಗೆ ಸುಮಾರು ಇದರಿಂದ ಉಪಯೋಗಗಳಿದೆ. ದಯವಿಟ್ಟು ಈ ಪಶುವಾರ ಜೊತೆ ಖನಿಜಾಂಶದ ಪುಡಿಯನ್ನು ರೈತರು ನೀಡಲೇಬೇಕು. ಎಷ್ಟು ಕೊಡಬೇಕು ಅಂತ ಹೇಳಲಿಲ್ಲ ಡಾಕ್ಟರ್ ನೀವು. ಎಷ್ಟು ಕೊಡಬೇಕು ಅಂತ ಈಗ ಆಲ್ರೆಡಿ ಒಂದು ದನಕ್ಕೆ 50-80 ಕೊಡಬೇಕಾಗುತ್ತೆ. ಯಾವ್ದನ್ನ? ಈ ಖನಿಜಾಂಶದ ಪುಡಿಯನ್ನು. ಅದು ಸರಿ, ಈಗ ತಯಾರು ಮಾಡ್ಕೊಂತೀರಲ್ಲ ಎಲ್ಲ ಸೇರಿಸಿ ತಿಂಡಿ 100 kg ಹೇಳಿದ್ರಲ್ಲ, ಅದನ್ನು ಒಂದೊಂದು ರಾಸಿಗೆ ಎಷ್ಟು kg ಕೊಡಬೇಕು ಅಂತ ತಿಂಡಿ ಮಿಶ್ರಣ? ಅದೇ ಈಗ ಒಂದೊಂದು ರಾಸಿಗೆ ಅದರ ಶರೀರದ ತೂಕದ ಅನ್ವಯ, ಹಾಗೆಯೇ ಹಾಲು ಎಷ್ಟು ಕೊಡ್ತಾ ಇದೆ ಅದರ ಅನ್ವಯ ನಾವು ಲೆಕ್ಕ ಹಾಕಿ ಕೊಡಬೇಕಾಗತ್ತೆ. ಈಗ ಒಂದು 10 liter ಹಾಲು ಕೊಡುತ್ತೆ ಅಂತ ಇಟ್ಕೊಳ್ಳಿ. 10 liter ಹಾಲು ಕೊಡುವಂಥ ಹಸುವಿಗೆ 250 kg ತೂಕ ಇದೆ ಅನ್ಕೊಳ್ಳಿ. 400 kg, 350-400 kg ಎಷ್ಟು ಬರ್ತದೆ ಅದು ಇಟ್ಕೊಳ್ಳೋಣ. 350 kg ಇರ್ತದೆ, 10 liter ಕೊಡಬೇಕಂದ್ರೆ ಅಷ್ಟಿರ್ತದೆ. ಅದಕ್ಕೆ ನಾವು ಹಸಿರು ಹುಲ್ಲು ಒಂದು 20-25 kg ಕೊಡಬೇಕಾಗತ್ತೆ. ಆ 25 kg ದ್ವಿದಳ ಧಾನ್ಯದ ಹುಲ್ಲು ಸಹ ಇರಬೇಕು. ಹಾಗೆಯೇ ಒಣ ಹುಲ್ಲು ಒಂದು 5-6 kg ಇರಲೇಬೇಕು. ಪಶುವಾರ ಒಂದು 3.5-4 kg ಬರಬೇಕು. ನಾನು ನೀವು ಸ್ವಲ್ಪ ರೇಂಜ್ ಹೇಳಬೇಕಾಗುತ್ತೆ, ಯಾಕೆಂದರೆ ನಾನು ಹಸು ನೋಡ್ದೇ ಹೇಳ್ತಾ ಇರೋದು. ಅದು ಬಾಡಿ ಕಂಡೀಷನ್ ಹೇಗಿದೆ ಅದನ್ನೆಲ್ಲ ನೋಡ್ಕೋಬೇಕು. ಬಾಡಿ ಕಂಡೀಷನ್ ಸ್ಕೋರ್ ಅಂತ ಹೇಳ್ತೀವಿ, ಅದೆಲ್ಲ ಸರಿ ಇದ್ದರೆ ನಾವು ಇನ್ನೂ ಕಡಿಮೆ ಮಾಡ್ಕೋಬಹುದು. ನಾನು ನಾರ್ಮಲ್ ಬಾಡಿ ಕಂಡೀಷನಲ್ಲಿ ಈ ಥರ ಹೇಳ್ತಾ ಇದ್ದೀನಿ. ಮತ್ತು ಖನಿಜಾಂಶದ ಪುಡಿ ಈಗ ಆಲ್ರೆಡಿ ಪಶುವಾರದಲ್ಲಿ ಇದ್ದರೂ ಸಹ ನಾವು ಪುಡಿಯನ್ನು ಸ್ವಲ್ಪ ಸೇರಿಸೋದು ಒಳ್ಳೆಯದು. ಇದು ಸಮತೋಲನಗೊಂಡಿರೋ ಆಹಾರ ಅಂತ ಹೇಳ್ತೀನಿ. ಈ ಸಮತೋಲನಗೊಂಡಿರೋ ಆಹಾರದಿಂದ ಏನು ಪ್ರಯೋಜನ ಅನ್ನೋದು ಮತ್ತೆ ಒಂದು ಪ್ರಶ್ನೆ. ಇದರಿಂದ ಏನು ನಾನು ಈ ಖನಿಜಾಂಶದ ಪುಡಿಯನ್ನು ಕೊಟ್ಟಾಗ ಏನೆಲ್ಲ ಅನುಕೂಲಗಳಾಗುತ್ತೋ ಅದೇ ರೀತಿ ಇಲ್ಲೂ ಸಹ ಸಮತೋಲನದಿಂದ ಅನುಕೂಲ ಆಗ್ತದೆ. ರಾಸುಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮತ್ತು ಅನಗತ್ಯವಾದ ಒಂದು ಗ್ಯಾಸಸ್ ಉತ್ಪತ್ತಿಯಾಗಲ್ಲ. ಸಮತೋಲನಗೊಂಡಿರೋ ಆಹಾರದಿಂದ ಯಾವುದು ಅನಗತ್ಯವಾದ ಗ್ಯಾಸ್ ಬರಲ್ಲ ಮತ್ತು ಹೊಟ್ಟೆಗಳನ್ನ ಬಾಧೆ ಸಹ ಇರೋದಿಲ್ಲ. ಜಂತುಗಳ ಆದಷ್ಟು ಕಡಿಮೆ ಇರ್ತದೆ. ಹಾಲಿನಲ್ಲಿ ಏರಿಳಿತ ಇರೋದಿಲ್ಲ, ಅಷ್ಟೊಂದು ಏರಿಳಿತ ಹಾಲಿನಲ್ಲಿ ಬರೋದಿಲ್ಲ. ಯಾಕೆಂದರೆ ಒಂದು ಸಾರಿ ಹಸು ಕರು ಹಾಕಿದ ಮೇಲೆ 30-60 ದಿವಸಕ್ಕೆ ಪೀಕ್ ಇಳ್ಗೆ ಹೋಗುತ್ತೆ. ಪೀಕ್ ಇಳ್ಗೆ ಹೋದ್ಮೇಲೆ ದಿವಸಕ್ಕೆ ಈಗ ನಾರ್ಮಲ್ಲಾಗಿ ಎಲ್ಲ ಸರಿ ಇದ್ದು 4 ಭಾಗ ಅಂತ ಹೇಳ್ತೀವಿ ನಮ್ಮ ಕಡೆ, ಎಲ್ಲ ಭಾಗವೂ ಸರಿ ಇದ್ದಾಗ ದಿವಸಕ್ಕೆ ಬರೀ 30 ml ಮಾತ್ರ ಕಡಿಮೆ ಆಗಬೇಕು, ಅದಕ್ಕಿಂತ ಹೆಚ್ಚಿಗೆ ಕಡಿಮೆ ಆಗ್ಬೋದು 30 ml. ಹೀಗೆ ಒಂದು 30-50 ದಿವಸಕ್ಕೆ ಅದು ಪೀಕ್ ಇಳ್ಗೆ ಹೋಗ್ಬಿಟ್ಟು ಆಮೇಲೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಕಡಿಮೆ ಆಗುತ್ತೆ, ಹೆಚ್ಚಾಗಿ ಏರಿಳಿತ ಇರುವುದಿಲ್ಲ. ಹಾಗೆಯೇ ಹಾಲಿನಲ್ಲಿ ಗಟ್ಟಿತನ ಇದ್ದೇ ಇರ್ತದೆ. ಮತ್ತು ಅದು ಕಾಲಕಾಲಕ್ಕೆ ಹೀಟಿಗೆ ಬರ್ತದೆ ಮತ್ತು ಕರು ಹಾಕುತ್ತೆ. ಕರು ಹಾಕಿದ್ಮೇಲೆ ಸತ್ತೆ ನೀಟಾಗಿ ಬೀಳುತ್ತೆ. ಮತ್ತು ನೀ ಸತ್ತೆ ಬಿದ್ದಮೇಲೆ ಗರ್ಭಾಶಯ ಗರ್ಭಕೋಶ ಎಲ್ಲ ನಾರ್ಮಲ್ ಸ್ಥಿತಿಗೆ ಬಂದುಬಿಡ್ತವೆ. ಈಗ ನಾವು ಸಮತೋಲನ ಆಹಾರ ಕೊಡ್ತಾ ಇರೋದ್ರಿಂದ ಹೀಗೆ ಇದಿಷ್ಟು ಉಪಯೋಗಗಳು ಅದರಿಂದ ಇರ್ತವೆ. ಹಾಗೆಯೇ ಭಾಳ ಮುಖ್ಯವಾಗಿ ಸಮತೋಲನ ಆಹಾರದಿಂದ ಲಾಭದಾಯಕವಾದ ಹೈನುಗಾರಿಕೆ ಆಗುತ್ತೆ, ಹೆಚ್ಚಿಗೆ ಖರ್ಚು ಬರುವುದಿಲ್ಲ. ಈಗ ನಾವೆಲ್ಲ ಕೊಡ್ತಾಯಿದ್ದೀವಿ ಸರ್, ನಮಗೆ ಲಾಭದಾಯಕ ಹೈನುಗಾರಿಕೆ ಇಲ್ಲ ಸಮತೋಲನ ಆಹಾರ ನಾವು ಕೊಡ್ತಾಯಿದ್ದೀವಿ ಅಂತ ನಮ್ಗೆ ಹೆಂಗೆ ಅನ್ನಿಸ್ಬೇಕು ಅಂತ ಅಂದರೆ ಸಗಣಿಯನ್ನು ನೋಡಬೇಕಾಗತ್ತೆ. ನಾವು ಎಲ್ಲ ಜೀರ್ಣಗೊಂಡಿದೆಯಾ, ಕಾಳುಗಳು ಕಾಣಿಸ್ತಾ ಇದೆಯಾ ಕಾಣಿಸಲ್ವಾ, ಅದರಲ್ಲಿ ಏನಾದರೂ ನೊರೆ ಇದೆಯಾ ಇಲ್ವ. ನೊರೆ ಇರಬಾರ್ದು. ಸಾಮಾನ್ಯವಾಗಿ ಹೆಲ್ತಿ ಹಸುವಿನ ಸಗಣಿನಲ್ಲಿ ನೊರೆ ಬರಬಾರ್ದು ಮತ್ತು ಉಚ್ಕೊಂಡಿರಬಾರ್ದು, ತುಂಬ ಗಟ್ಟಿನೂ ಸಹ ಇರಬಾರ್ದು. ಅದರಲ್ಲಿ ಅಜೀರ್ಣವಾಗಿರ್ತಕ್ಕಂಥ ಕಾಳು ಕಡ್ಡಿ ಈ ಹುಲ್ಲು ಕಡ್ಡಿ ಯಾವುದು ಕಾಣಬಾರ್ದು. ಆ ಥರ ಇದ್ದಾಗ ನಾವು ಸಮತೋಲನ ಆಹಾರ ಕೊಡ್ತಾ ಇದ್ದೀವಿ ಅಂತಾಗುತ್ತೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ. ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಬನ್ನಿ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರುವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ. ನಾಡ ಸೇವೆ ಮಾಡ ಬನ್ನಿ ರೈತ ಮಕ್ಕಳೇ, ಬನ್ನಿ ರೈತ ಮಕ್ಕಳೇ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವಲಿಟ್ಟು ಹಸಿವ ನೀಗುವ ನಾವು. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಡಾಕ್ಟ್ರೆ, ಇನ್ನೂ ಬಹಳಷ್ಟು ವಿಚಾರಗಳು ನಿಮ್ಮ ಬಳಿ ಇದೆ. ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡೀಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹಾಂ, ಖಂಡಿತವಾಗಿ. ನನ್ನ ಮೊಬೈಲ್ ಸಂಖ್ಯೆ 735-333-6632. ಇನ್ನೊಮ್ಮೆ ಹೇಳ್ತೀರಾ? 735-333-6632. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 735-333-6632. ಒಳ್ಳೆಯದು ಡಾಕ್ಟರ್ ಮಹದೇವಯ್ಯನವರೇ, ಇದುವರೆಗೂ ಸುಸ್ಥಿರ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಸುಸ್ಥಿರ ಹೈನುಗಾರಿಕೆ ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹದೇವಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ರೇಷ್ಮೆ